ಅನಿಷ್ಟ ನಿವೃತ್ತಿ ದ್ವಾರ ಭಕ್ತರಿಗೆ ಇಷ್ಟಪ್ರಾಪ್ತಿಯನ್ನು ಮಾಡ್ತಾನೆ ಪರಮಾತ್ಮ ಅಂತ ಇಲ್ಲಿ ತಿಳಿಸ್ತಾರೆ. ಪ್ರಣತ ಕಾಮದ ಭಕ್ತ ಚಿಂತಾಮಣಿ ಮಣಿಮಯಾಭರಣ ಭೂಷಿತ ಗುರುಣಿ ಗುಣತ್ರಯ ದೂರವರ್ಜಿತ ಗಹನ ಸನ್ಮಹಿಮ ಎಣಿಸ ಭಕ್ತರ ದೋಷಗಳ ಕುಂಬಿಣಿ ಜಯಾಣ್ಮ ಶರಣ್ಯ ರಾಮಾರ್ಪಣವೆನ್ನಲು ಕೈಕೊಂಡ ಶಬರಿಯ ಫಲವ ಪರಮಾತ್ಮ. ಪರಮಾತ್ಮನನ್ನು ಪ್ರಣತ ಕಾಮದ ಯಾರು ಭಕ್ತರು ಭಕ್ತಿಯಿಂದ ಬಂದು ಶರಣಾಗತರಾಗಿ ಸ್ತೋತ್ರವನ್ನು ಮಾಡ್ತಾರೋ ಅವರಿಗೆ ಇಷ್ಟಾರ್ಥವನ್ನು ಕೊಡ್ತಾನೆ. ಕಾಮದ ಕಾಮಂ ದದಾತೀತಿ, ಕಲ್ಲಿನಂತೆ ಆ ಜಡಭೂತವಾದ ಮನಸ್ಸು ನಿಶ್ಚೇಷ್ಟವಾಗಿ ಬಿದ್ದಾಗ ಮನದೊಳಗೆ ತಾನಿದ್ದು ಮನವೆಂದೆನಿಸಿ ಮನದ ವೃತ್ತಿಗಳನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತಪ್ಪನು ಸ್ವರ್ಗಾದಿ ಭೋಗಗಳ ಅಂತ ಹಿಂದೆ ತಿಳಿಸ್ದಂಗೆ ಮನವನಿತ್ತರೆ ತನ್ನ ನೀವನು. ಇಂತಹ ಪರಮಾತ್ಮ ನಾವು ಪರಮಾತ್ಮನನ್ನು ಅನ್ಯತಾ ಶರಣಂ ನಾಸ್ತಿ ಅಂತ ಈ ರೀತಿ ಶರಣಾಗತರಾದರೆ ಪರಮಾತ್ಮ ತನ್ನನ್ನೇ ತಾನು ಕೊಡ್ತಾನೆ. ಅನನ್ಯಾಶ್ಚಿಂತ ಎಂತೋ ಮಾಂ ಏ ಜನ ಪರಿಉಪಾಸತೆ, ಆ ರೀತಿಯಾಗಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಪರಮಾತ್ಮ ಅವರ ಯೋಗಕ್ಷೇಮವನ್ನು ತಾನೇ ನೋಡ್ಕೋತಾನೆ ಪರಮಾತ್ಮ. ಕರ್ಮ ಮತ್ತು ಅದರ ಫಲ ಎರಡನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಯಾರು ಭಕ್ತಿಯಿಂದ ಅನಂತ ರೂಪಗಳಿಂದ ನೀನೇ ನನ್ನಲ್ಲಿ ನಿಂತು ಕರ್ಮಾಚರಣೆಯನ್ನು ನನ್ನ ಸ್ವರೂಪ ಯೋಗ್ಯತಾನುಸಾರ ಮಾಡಿಸಿದೆಯಲ್ಲ ಅದನ್ನು ನಿನಗೆ ಸಮರ್ಪಣೆ ಅಂತೆ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಪರಮಾತ್ಮ ನಮಗೆ ಕರ್ಮ ವಿಮೋಚನೆಯನ್ನು ಮಾಡಿ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನು ಕೊಡ್ತಾನೆ. ಶುಕಾಚಾರ್ಯರು ಭಾಗವತದಲ್ಲಿ ಪರೀಕ್ಷಿತ್ ರಾಜರಿಗೆ ಒಂದು ಪ್ರಸಂಗವನ್ನು ಹೇಳ್ತಾರೆ. ಈ ತಪಸ್ವಿಗಳು ಬಹಳಷ್ಟು ದಾನ ಮಾಡ್ತಕ್ಕಂಥವರು, ಕೀರ್ತಿಶಾರಿಗಳು, ಮನೋ ನಿಗ್ರಹವನ್ನು ಹೊಂದಿರತಕ್ಕಂಥವರು, ಮಂತ್ರಜ್ಞರು, ಸದಾಚಾರ ಸಂಪನ್ನ, ಇಷ್ಟೆಲ್ಲ ಗುಣಗಳನ್ನು ಹೊಂದಿದರೂ ಕೂಡ ಆ ವ್ಯಕ್ತಿಗೆ ಅಥವಾ ಆ ಸಾಧಕನಿಗೆ ಕರ್ಮ ಸಮರ್ಪಣೆ ಮಾಡದೇ ಇದ್ದರೆ ಏನೂ ಕ್ಷೇಮ ಇಲ್ಲ. ಅಂತಹ ಮಂಗಳ ಕೀರ್ತಿಶಾಲಿಗೆ ಮತ್ತೆ ಮತ್ತೆ ನಮನ ಅಂಥೇಳಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ. ಅಂದರೆ ಪರಮಾತ್ಮನಲ್ಲಿ ನೀನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಕರ್ಮ ಮಾಡಿಸಿದೆಯಾ ಅಂತ ಉಪಾಸನೆ ಮಾಡೋದು ಎಷ್ಟು ಮುಖ್ಯವೋ ಆ ದ್ವಂದ್ವ ಕರ್ಮಗಳನ್ನು ಕೂಡ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋದು ಅತ್ಯಂತ ಅವಶ್ಯಕ, ಮಾಡಲೇಬೇಕು. ಇಲ್ಲಾಂದರೆ ನಮ್ಮೊಳಗೆ ಇರತಕ್ಕಂಥ ದೈತ್ಯರು ಅದನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ನಾವು ಮಾಡಿರ್ತಕ್ಕಂಥ ಕರ್ಮ ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ರೆ ಆ ಕರ್ಮಕ್ಕೆ ತಕ್ಕಂತೆ ಯೋಗ್ಯ ಫಲವನ್ನು ಕೊಡ್ತಾನೆ ಭಗವಂತ. ಸಮರ್ಪಣೆ ಮಾಡದೇ ಇದ್ದರೆ ದೈತ್ಯರ ಪಾಲಾಗತ್ತೆ ನಮಗೆ. ಕರ್ಮ ಎಷ್ಟೇ ಉತ್ಕೃಷ್ಟವಾಗಿದ್ದರೂ ಫಲ ಸಿಗೋದಿಲ್ಲ. ಅದೇ ರೀತಿಯಾಗಿ ಅಹಂಕಾರ ಮಮಕಾರ ರಹಿತವಾಗಿ ಕರ್ಮವನ್ನು ಮಾಡಬೇಕು. ನಾಹಂ ಕರ್ತ ಹರಿಕರ್ತ ಅಂತ ಪುಣ್ಯಕರ್ಮಗಳನ್ನು ಅರ್ಪಣೆ ಮಾಡೋದು, ಪರಿಮಾರ್ಜನತ್ವೇನ ಪಾಪಕರ್ಮಗಳ ಅರ್ಪಣೆ, ಇಷ್ಟೆಲ್ಲ ಇಲ್ಲಿವರೆಗೆ ಹೇಳ್ಕೊಡ್ತಾ ಬಂದರು. ಪರಮಾತ್ಮ ಭಕ್ತ ಚಿಂತಾಮಣಿ, ಭಕ್ತರು ಏನನ್ನು ಅಪೇಕ್ಷೆ ಪಡ್ತಾರೋ ಅದನ್ನು ಚಿಂತಾಮಣಿ ಅಂತ ಈಡೇರಿಸ್ತಾನೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದೇ, ಅವೆಲ್ಲವೂ ಕೂಡ ದೇವಲೋಕದಲ್ಲಿ ಇರುವಂಥದ್ದು. ಅವು ಭಕ್ತರಿಗೆ ಬೇಡಿದ್ದನ್ನು ಕೊಡುತ್ತೆ. ಚಿಂತಾಮಣಿ ಚಿಂತಿತವಾದದ್ದನ್ನು ಕಲ್ಪಿತವಾದದ್ದನ್ನು ಕೊಡ್ತಾ ಇದೆ. ಆದರೆ ಭಗವಂತ ಭಕ್ತ ಚಿಂತಾಮಣಿ, ಭಕ್ತರು ಅಭಿಷ್ಟಪಟ್ಟಿದ್ದನ್ನು ಇಷ್ಟಪಟ್ಟಿದ್ದನ್ನು ಅನುಗ್ರಹಿಸ್ತಾನೆ ಭಗವಂತ. ಜೀವರ ಸ್ವರೂಪ ಯೋಗ್ಯತೆಯಂತೆ ಯಾವ ಕಾಲದಲ್ಲಿ ಯಾರಿಗೆ ಏನನ್ನು ಕೊಡಬೇಕು ಅನ್ನೋದನ್ನು ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ತಿಳಿದೇ ಕೊಡ್ತಾನೆ. ಶಾಶ್ವತವಾದದ್ದನ್ನು ಕೊಡ್ತಾನೆ. ತಾನು ಏನೋ ಒಂದು ಅನಂತ ಫಲ ಕೊಡಬೇಕು ಅಂತಾದರೆ ತಾನು ಅನಂತ ಕರ್ಮಗಳನ್ನು ಆ ಜೀವನಿಂದ ಮಾಡಿಸ್ತಾನೆ. ಆ ಕರ್ಮಾಚರಣೆ ಸಂದರ್ಭದಲ್ಲಿ ತಾನು ಜೀವರಿಂದ ಭಕ್ತಿಯನ್ನು ಅಪೇಕ್ಷೆ ಮಾಡ್ತಾನೆ, ನಿಷ್ಕಾಮ ಕರ್ಮವನ್ನು ಅಪೇಕ್ಷೆ ಮಾಡ್ತಾನೆ. ಭಗವಂತನ ನಾಮಸ್ಮರಣೆಯನ್ನು ಸದಾ ಕಾಲ ಮಾಡಿದ್ರೆ ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ, ಆಗ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ, ಅಲ್ಲಿ ಎಷ್ಟೇ ಕರ್ಮಾಚರಣೆ ಸಂದರ್ಭದಲ್ಲಿ ಲೋಪದೋಷಗಳಾದರೂ ಕೂಡ ಅದನ್ನೆಲ್ಲ ಗಣನೆಗೆ ತೋಳದೇ ಇದ್ದಂಗೆ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಭಗವಂತ. ಇಂತಹ ಪರಮಾತ್ಮನಿಗೆ ಜ್ಞಾನ ಭಕ್ತಿಯಾದಿಗಳನ್ನು ಸಮರ್ಪಣೆ ಮಾಡಬೇಕು, ಅದೇ ಪೂಜೆ ಅಂತ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಒಂದು ವೇಳೆ ಭಕ್ತ ಭಕ್ತಿಯನ್ನು ಮಾಡಿದ್ರೆ ಭಗವಂತನಿಗೇನಾದರೂ ಪ್ರಯೋಜನ ಆಗತ್ತಾ ಅಂದರೆ ಏನೂ ಇಲ್ಲ. ಅದನ್ನು ಕಂಡು ಸಂತುಷ್ಟನಾಗಿ ಪರಮಾನುಗ್ರಹವನ್ನು ಮಾಡ್ತಾನೆ ಭಗವಂತ. ಜೀವ ಇಂದ್ರಿಯ ನಿಗ್ರಹಾದಿಗಳನ್ನು ಮಾಡಿದ್ರೆ ಭಗವಂತನಿಗೆ ಅದರಿಂದ ಯಾವ ರೀತಿ ಪ್ರಯೋಜನವೂ ಇಲ್ಲ. ಆದರೂ ಕೂಡ ಇಂದ್ರಿಯ ನಿಗ್ರಹಾದಿಗಳನ್ನು ಮಾಡ್ತಾ ಎಲ್ಲ ವಿಹಿತ ಕರ್ಮಗಳನ್ನು ಅವನು ಮಾಡ್ತಾ ಇದ್ದರೆ ಭಗವಂತ ಸಂಪ್ರೀತನಾಗ್ತಾನೆ ಅಂತ ಪದ್ಮಪುರಾಣ ಮೊದಲಾಗಿರ್ತಕ್ಕಂಥದ್ರಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆದ್ದರಿಂದ ಕರ್ಮ ಮಾಡೋದು ಅಷ್ಟೇ ಅಲ್ಲ, ಅದರ ಫಲವಾಗಿ ಭಗವಂತನಿಗೆ ಜ್ಞಾನ ಭಕ್ತಿಯಾದಿಗಳನ್ನು ಅನುಗ್ರಹಿಸು. ಅದಕ್ಕಾಗಿ ಈ ಕರ್ಮವನ್ನು ನಿನ್ನಲ್ಲಿ ಸಮರ್ಪಣೆ ಮಾಡ್ತಿದ್ದೀನಿ. ಸ್ವರೂಪೋದ್ಧಾರಕ ಗುರುಗಳನ್ನು ಅನುಗ್ರಹಿಸು. ತತ್ವಜ್ಞಾನವನ್ನು ಅವರಿಂದ ಉಪದೇಶ ಪಡೆಯುವಂತಹ ಸಾಮರ್ಥ್ಯವನ್ನು ಕೊಡು. ಅದನ್ನು ಮತ್ತೆ ನಿರಂತರ ಶ್ರವಣ ಮನನಾದಿಗಳನ್ನು ಮಾಡಿ ಮತ್ತು ಆ ಎಲ್ಲ ಸತ್ಕರ್ಮಗಳನ್ನು ನಿನ್ನಲ್ಲಿ ಅರ್ಪಣೆ ಮಾಡುವಂತಹ ಭಾಗ್ಯವನ್ನು ಕೊಡುವಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ ಮಣಿಭಯಾಭರಣ ಭೂಷಿತ ಘೃಣೀಂದ್. ಭಗವಂತ ದೋಷ ದೂರ ಗುಣಪರಿಪೂರ್ಣ. ಗುಣಗಳೇ ಮಾಣಿಕ್ಯಾದಿ ಮಣಿರೂಪದಿಂದ ಅವನನ್ನು ಅಲಂಕಾರ ಮಾಡಿರುತ್ತ. ಅನಂತ ಗುಣಗಳು ಪರಮಾತ್ಮನಿಗೆ. ದೋಷ ದೂರ ಗುಣಪರಿಪೂರ್ಣ, ದೋಷರೂಪವಾಗಿರ್ತಕ್ಕಂಥ ಯಾವುದೂ ಇಲ್ಲ. ಆದ್ದರಿಂದ ಗುಣಮಾಣಿಕ್ಯ ಪ್ರಭಗಳಿಂದ ಅವನು ಸದಾ ಪ್ರಕಾಶಮಾನನಾಗಿದ್ದಾನೆ. ಸ್ವಪ್ರಕಾಶತ್ವವನ್ನು ಹೊಂದಿ ಆ ಮಣಿಗಳಿಗೆ ಗುಣವನ್ನು ಕೊಡತಕ್ಕಂಥವನು ಭಗವಂತ. ಶ್ರೀಯಪ್ಪತ್ತೇ ನಿತ್ಯ ಅಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪ ಅಥ ಸಕಲಾವಧ್ಯ ತಮಸೆ ಅಂತ ನ್ಯಾಯಸುದೆಯಲ್ಲಿ ಹೇಳ್ದಂಗೆ ಪರಮಾತ್ಮ ಅನಂತ ಗುಣ ಮಾಣಿಕ್ಯ ಪ್ರಭೆಗಳಿಂದ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾನೆ. ಆದ್ದರಿಂದ ದೋಷಿಗಳಾಗಿರ್ತಕ್ಕಂತಹ ಭಕ್ತರ ಮೇಲೆ ಘೃಣಿ ಅಂದರೆ ಕರುಣಾಪೂರ್ಣನಾಗಿದ್ದಾನೆ, ಕಾರುಣ್ಯವನ್ನು ತೋರಿಸ್ತಾನೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂಧಣಿಸಿವೆ ಬಹು ದೋಷ ಅಂತ. ಬ್ರಹ್ಮದೇವರಿಂದ ತೃಣಜೀವರ ಪರ್ಯಂತ ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ದೋಷ ಅನ್ನೋದಿದೆ. ಲಕ್ಷ್ಮೀದೇವಿಯಲ್ಲೂ ಪಾರತಂತ್ರ್ಯ ಅನ್ನೋ ಒಂದು ದೋಷ ಇದೆ. ಆದ್ದರಿಂದ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂಧಣಿಸಿವೆ ಬಹು ದೋಷ ಕುಂದೆಳ್ಳಷ್ಟಿಲ್ಲದ ಮುಕುಂದನೇ ತನಗೆ ಎಂದು ಇಂದಿರೆ ಪತಿಯ ನೆನೆದಾಳು ಅಂತ ವಾದ್ಯರಾಜರು ಲಕ್ಷ್ಮೀ ಶೋಭಾನೆಯಲ್ಲಿ ತಿಳಿಸೋ ಹಂಗೆ ಎಲ್ಲರಲ್ಲೂ ದೋಷ ಇದೆ. ದೋಷ ದೂರ ಗುಣಪರಿಪೂರ್ಣ ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅವನೇ ಈ ದೋಷಗಳಾಗಿರ್ತಕ್ಕಂಥ ಭಕ್ತರ ಮೇಲೆ ಘೃಣಿ ಕರುಣ್ಯವನ್ನು ಮಾಡುವಂಥವನು. ಶ್ರೀಮಂತ ಬಡವರ ಮೇಲೆ ಯಾವ ರೀತಿಯಾಗಿ ಕರುಣೆಯನ್ನು ಮಾಡ್ತಾನೋ ಹಾಗೆ ಕರುಣೆಯಿಂದ ಭಕ್ತರಲ್ಲಿರ್ತಕ್ಕಂಥ ಈ ಕರ್ಮ ಬಂಧ ಗುಣ ಬಂಧ ಮೊದಲಾಗಿರ್ತಕ್ಕಂಥ ದೋಷಗಳನ್ನು ಕಳೀತಾನೆ. ಕರ್ಮ ವಿಮೋಚನೆಯನ್ನು ಮಾಡ್ತಾನೆ ಭಗವಂತ. ಇದರಿಂದ ಅವನಿಗೇನಾಗಬೇಕಾದ್ದಿಲ್ಲ. ಸ್ವಪ್ರಯೋಜನರಹಿತ ಆದರೂ ಕೂಡ ಘೃಣಿ ಕರುಣಾಸಮುದ್ರನಾಗಿದ್ದರಿಂದ ಈ ಕಾರ್ಯವನ್ನು ಮಾಡ್ತಾನೆ. ಇಂತಹ ಪರಮಾತ್ಮ ಗುಣತ್ರಯ ದೂರ ವರ್ಜಿತ ಗಹನ ಸನ್ಮಹಿಮ. ಗುಣತ್ರಯಗಳಿಂದ ಅವನು ಬಲು ದೂರ, ತ್ರಿಗುಣಗಳಿಗೆ ಅಭಿಮಾನಿ ಲಕ್ಷ್ಮೀದೇವಿ. ಪರಮಾತ್ಮ ನಿರ್ಗುಣ ಅಂದರೆ ಪ್ರಾಕೃತ ಗುಣರಾಹಿತ್ಯನಾದವನು ಪರಮಾತ್ಮ. ಯಾಕೆ ಅಂದರೆ ಅವನು ನಿತ್ಯ ಮುಕ್ತ. ಅದೇ ಮುಕ್ತ ಜೀವರು ಗುಣತ್ರಯಗಳಿಂದ ಬಲು ದೂರ ಅಲ್ಲ. ಈಗ ಗುಣತ್ರಯ ವರ್ಜಿತರಾಗಿದ್ದರೂ ಕೂಡ ಹಿಂದೆ ಅವರು ಕೂಡ ಗುಣಬದ್ಧರೇ ಆಗಿದ್ದರು. ಹಿಂದೆ ಅಂದರೆ ಸಂಸಾರಾವಸ್ಥೆಯಲ್ಲಿದ್ದಾಗ, ಈಗ ಮುಕ್ತ ಸ್ಥಾನದಲ್ಲಿರುವಾಗ ಮುಕ್ತರು ಅಂತ ಕರೆಸ್ಕೊಂಡಾಗ ಅವರು ಗುಣತ್ರಯ ವರ್ಜಿತರಾಗಿದ್ದರೂ ಕೂಡ ಹಿಂದೆ ಅವರು ಗುಣಗಳಿಂದ ಬದ್ಧರೇ ಆಗಿದ್ದರು. ಪರಮಾತ್ಮನನ್ನು ಉಪಾಸನೆ ಮಾಡಿ ವಿಶೇಷವಾಗಿ ಪರಮಾತ್ಮನ ಅನುಗ್ರಹವನ್ನು ಕರುಣ್ಯವನ್ನು ಪಡ್ಕೊಂಡು ಈಗ ಗುಣವರ್ಜಿತರಾಗಿದ್ದಾರೆ, ಹಿಂದೆ ಗುಣಬದ್ಧರವಾದವರೇ. ಆದ್ದರಿಂದ ಪರಮಾತ್ಮನ ನಿತ್ಯ ಮುಕ್ತತ್ವ ಸ್ವತಂತ್ರತ್ವಾದಿ ಸನ್ಮಹಿಮೆಗಳು ಗಹನ, ಯಾರಿಂದಲೂ ತಿಳಿಯೋದು ಸಾಧ್ಯ ಇಲ್ಲ. ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಸಾಕಲ್ಯನ ತಿಳಿಯೋದು ಆಗಲ್ಲ ಅಂತ ಅಂದರೆ ಸಾಮಾನ್ಯರ ಪಾಡಿ ಅನ್ನೋದ್ರಿಂದ ಗಹನ ಸನ್ಮಹಿಮ ಪರಮಾತ್ಮ. ಆದರೂ ಕೂಡ ಇಷ್ಟೆಲ್ಲ ವೈಭವ ಇದ್ದರೂ ಎಣಿಸ ಭಕ್ತರ ದೋಷಗಳ ಕುಂಬಿಣಿಜ ಯಾಣ್ಮ ಶರಣ್ಯ. ಭಕ್ತರ ದೋಷಗಳನ್ನು ಎಣಿಸೋದಿಲ್ಲ ಅನ್ನೋದಕ್ಕೆ ಕುಂಬಿಣಿ ಜೆ ಅಂದರೆ ಕುಂಬಿಣಿ ಅಂದರೆ ಭೂಮಿ, ಕುಂಬಿಣಿ ಜೆ ಅಂದರೆ ಜನಕರಾಜ. ಜನಕರಾಜನ ಮಗಳಾಗಿರ್ತಕ್ಕಂಥ ಸೀತಾದೇವಿ ಯಜ್ಞಕ್ಕಾಗಿ ಭೂಮಿಯನ್ನು ಶೋಧ ಮಾಡಿದಾಗ ನೆಲದಿಂದ ಉದಿಸಿ ಬಂದವಳೆ ಸೀತೆ. ಸೀತೆ ಭೂಮಿ ಜಾತೆ ಅಂತ ದಾಸರು ಹಾಡ್ತಾರೆ. ಕುಂಬಿಣಿಜ ಯಾಣ್ಮ ಅಂದರೆ ಅವಳ ಪತಿ ಸೀತಾಪತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರ. ಇವನನ್ನು ಶರಣು ಹೊಂದಿದರೆ ಭಕ್ತರನ್ನು ಕಾಪಾಡ್ತಾನೆ. ಕ್ಷಮಯಾ ಧರಿತ್ರಿ ಪರಮಾತ್ಮ ಭೂಮಿಯಂತೆ ಕ್ಷಮಾಗುಣ ಉಳ್ಳವನು, ಘೃಣಿ ಅಂದರೆ ಕರುಣೆ ಮಾಡುವವನು ಅಂತ ಹೇಳಬೇಕಾಗಿದೆ. ಭಕ್ತರ ದೋಷಗಳನ್ನು ಎಣಿಸಲಾರ, ಯಾವತ್ತೂ ಅದನ್ನು ಗಣನೆ ಮಾಡೋದಿಲ್ಲ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಅಂತ ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು. ಅದು ದೊಡ್ಡ ಕರ್ಮ ಆಗಿರಲಿ ಸಣ್ಣ ಕರ್ಮ ಆಗಿರಲಿ, ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸಿ ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನ ದಿನದಿ ಅಂತ ದಾಸರು ಇಲ್ಲಿ ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ. ಆದ್ದರಿಂದ ಭಕ್ತರು ದೋಷಿಗಳೇ ಆಗಿದ್ದರೂ ಕೂಡ ನಿರ್ದೋಷಿಯಾಗಿರ್ತಕ್ಕಂಥವನು ಗುಣಪರಿಪೂರ್ಣನಾಗಿರ್ತಕ್ಕಂಥವನು ಭಗವಂತ. ನಾವು ಕೊಟ್ಟರೆ ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಯಾಕೆ ಅಂದರೆ ಅವನು ಕ್ಷಮೆಯ ಧರಿತ್ರಿ. ನಮ್ಮ ಲೋಪದೋಷಗಳನ್ನೆಲ್ಲ ಎಣಿಸ್ತಾ ಕೂತಿದ್ರೆ ನಮಗೆ ಅವನನ್ನು ಸ್ತೋತ್ರ ಮಾಡುವಂತಹ ಅಥವಾ ವಿಷ್ಣು ಭಕ್ತನಾಗುವಂಥ ಇಂತಹ ಉತ್ತಮ ಜನ್ಮ ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಭಗವಂತ ಗೃಣಿ ನಮ್ಮ ಮೇಲೆ ಕರುಣಾ ಮಾಡಿ ಇಂಥ ಉತ್ತಮ ಜನ್ಮವನ್ನು, ದುರ್ಲಭವಾದ ನಶ್ವರವಾದ ಮನುಷ್ಯ ಜನ್ಮವನ್ನು ಕೊಟ್ಟು ಅನಂತ ರೂಪಗಳಿಂದ ತಾನೇ ನಿಂತು ತನ್ನನ್ನು ಸ್ತೋತ್ರ ಮಾಡಿಸ್ಕೋತಾ ಇದ್ದಾನೆ. ಇದಕ್ಕಿಂತ ಬೇರೆ ಸಾಕ್ಷಿ ಏನಿದೆ? ರಾಮಾರ್ಪಣವೆನ್ನಲು ಕೈಗೊಂಡ ಶಬರಿಯ ಫಲವ ಪರಮಾತ್ಮ. ಅದೇ ಭಕ್ತರಲ್ಲಿ ದೋಷ ಇದ್ದರೆ ಭಗವಂತ ಎಣಿಸೋದಿಲ್ಲ, ಆದರೆ ಅವ್ರು ಮಾಡ್ತಕ್ಕಂಥ ಕರ್ಮದಲ್ಲಿ ದೋಷ ಇದ್ದರೆ ಭಗವಂತ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅಂದರೆ ಜ್ಞಾತ ಗೊತ್ತಿದ್ದು ತಪ್ಪುಗಳನ್ನು ಮಾಡಿದೆ, ಅದನ್ನು ಕ್ಷಮ ಮಾಡೋದಿಲ್ಲ. ಅಜ್ಞಾತವಾಗಿ ಜೀವದ್ವಯ ಆವೇಶದಿಂದ ಪ್ರಾರಬ್ಧ ಕರ್ಮ ನಿಮಿತ್ತ ಅಥವಾ ಕೈಮೀರಿ ಹೋಗಿ ಅಪರಿಹಾರ್ಯ ಆದಾಗ ಆಗ ಮಾತ್ರ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಪ್ರೇರಕರಾಗಿರ್ತಕ್ಕಂಥ ಅಸುರರಿಗೆ ಆ ಕರ್ಮದ ಪಾಪಕರ್ಮದ ಫಲವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಶಬರಿಯ ಫಲವ ಪರಮಾತ್ಮ ಕೈಗೊಂಡ. ಶಬರಿಯಲ್ಲೂ ದೋಷ ಇರಲಿಲ್ಲ. ಅವಳು ಹಣ್ಣನ್ನು ಕೊಟ್ಟಲು ಅಂತ ಆದರೆ ಅವಳು ಹಿಂದೆ ಶ್ರೇಷ್ಠ ಅಪ್ಸರಾಸ್ತ್ರೀ. ದೇವೇಂದ್ರನ ಮುಂದೆ ತಾನು ಶಚಿಗಿಂತ ಹೆಚ್ಚು ರೂಪಸಹಿತ ಅಹಂಕಾರವನ್ನು ಪ್ರದರ್ಶನ ಮಾಡಿ ಕೊನೆಗೆ ಆ ಇಂದ್ರಪತ್ನಿಯಾಗಿರ್ತಕ್ಕಂಥ ಶಚಿ ದೇವಿಯಿಂದ ಶಾಪಕ್ಕೆ ಒಳಗಾಗಿ ಬೇಡತಿ ಜನ್ಮವನ್ನು ಪಡ್ಕೊಂಡ್ಳು. ಅಪ್ಸರೆಯರು ಬ್ರಹ್ಮಜ್ಞಾನಿಗಳು ವಾಸ್ತವಿಕವಾಗಿ, ಆದ್ದರಿಂದ ಅವಳು ದೋಷರಹಿತಳೆ. ಅವಳ ಕರ್ಮವೂ ಕೂಡ ಭಕ್ತಿಯಿಂದ ಮಾಡಿದ್ರಿಂದ ಧರ್ಮೋಭವತಿ ಅಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ ಅಂತ. ಧರ್ಮನೇ ಆಗಿತ್ತು ಅವಳು ಮಾಡಿರ್ತಕ್ಕಂಥ ಕರ್ಮ ಭಕ್ತಿಯಿಂದ ಮಾಡಿದ್ರಿಂದ. ಅವಳು ರಾಮಾರ್ಪಣ ಅಂತ ಅರ್ಪಣೆ ಮಾಡಿರೋ ಫಲವನ್ನು ಭಗವಂತ ತಾನು ಸ್ವೀಕಾರ ಮಾಡಿ ಶಚಿ ಶಾಪದಿಂದ ಸೂಚಿತವಾಗಿರ್ತಕ್ಕಂಥ ಅವಳ ಪ್ರಾರಬ್ಧ ಕರ್ಮವನ್ನು ವಿಮೋಚನೆ ಮಾಡಿ ಕೊನೆಗೆ ಅವಳ ಪೂರ್ವಜನ್ಮ ಏನು ಅಪ್ಸರೆಯ ರೂಪ ಇತ್ತಲ್ಲ ಆ ಮೂಲ ರೂಪವನ್ನು ಅವಳು ಸೇರಿಕೊಳ್ಳುವಂತೆ ಪರಮ ಅನುಗ್ರಹವನ್ನು ಮಾಡ್ದ. ಹೀಗೆ ಆ ಶಬರಿಗೂ ಕೂಡ ಕರ್ಮ ವಿಮೋಚನೆಯನ್ನು ಮಾಡ್ದ ಶ್ರೀರಾಮಚಂದ್ರ ಅಂತ ತಿಳಿಸ್ತಾರೆ.